ಬ್ರಹ್ಮಲೋಕೇಶು ಪರಾ ಅಂತಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ ಪರಾಂತಕಾಲೇ ಪರ ಅಮೃತಾತ್ ಬ್ರಹ್ಮಲೋಕೇಶು ಪರಿಮುಚ್ಯಂತಿ ಸರ್ವೇ ಪರಿಮುಚ್ಯಂತಿ ತೇ ಯಾರು ಶ್ರದ್ಧಾ ಭಕ್ತಿ ಧ್ಯಾನ ಈ ಸಾಧನೆಯಲ್ಲಿ ನಿರತರಾಗದವರಿದ್ದಾರೋ ಅವರು ವೇದಾಂತದ ಮಾರ್ಗದರ್ಶನವನ್ನು ಹೊಂದಿದವರಾಗಿ ಆ ಮೂಲಕವಾಗಿ ಪಡೆದ ಮಾರ್ಗದರ್ಶನದಲ್ಲಿ ಯಾವ ಜ್ಞಾನವು ನಿಶ್ಚಿತವಾಗುತ್ತದೆಯೋ ತೇ ಸನ್ಯಾಸ ಯೋಗದಿಂದ ಅಂತಃಕರಣವನ್ನು ಶುದ್ಧಗೊಳಿಸಿಕೊಂಡು ಬಂದವರಾಗಿದ್ದಾರೋ ತೇ ಅವರು ಬ್ರಹ್ಮಲೋಕೇಶು ಪರಾಂತಕಾಲೇ ಬ್ರಹ್ಮಲೋಕೇಶು ದೇಹವು ಪತನಾನಂತರ ಬ್ರಹ್ಮಲೋಕವನ್ನು ಪ್ರಯಾಣಿಸಿ ಅಲ್ಲಿ ಪರ ಅಮೃತಾತ್ ಆ ಹೆಚ್ಚಿನದಾದಂತಹ ಅಮೃತ ತತ್ವವನ್ನು ಪಡೆದವರಾಗಿ ಮುಚ್ಚಂತಿ ಅವರು ಬಿಡುಗಡೆಯನ್ನು ಹೊಂದುತ್ತಾರೆ. ಯಾವುದರಿಂದ ಮುಚ್ಚಂತಿ? ಎಲ್ಲ ಪ್ರಕಾರದ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಿರುತ್ತಾರೆ. ಸರ್ವೇ ಎಲ್ಲ ಪ್ರಕಾರದ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದಿರುತ್ತಾರೆ. ಯಾರು? ಪರಿಶುದ್ಧವಾದ ಅಂತಃಕರಣವನ್ನು ಹೊಂದಿದವರು. ಹೇಗೆ ಅವರು ಪರಿಶುದ್ಧವಾದ ಅಂತಃಕರಣವನ್ನು ಹೊಂದಿದರು? ಅವರು ಶ್ರದ್ಧಾ ಭಕ್ತಿ ಧ್ಯಾನ ಯೋಗ. ಧ್ಯಾನ ಯೋಗ ಅಂದ್ರೆ ಉಳಿದ ಎಲ್ಲ ಯೋಗಗಳನ್ನು ಸೇರಿಸಿಕೊಂಡು ಎಲ್ಲ ಯೋಗಗಳ ಗುರಿ ಒಂದೇ, ಮೋಕ್ಷವನ್ನ ಅಲ್ಲ. ಎಲ್ಲ ಯೋಗಗಳ ಗುರಿ ಒಂದೇ, ಏನು ಅಂದ್ರೆ ಅಂತಃಕರಣವನ್ನು ಶುದ್ಧಗೊಳಿಸಿಕೊಳ್ಳಿ, ನಮ್ಮ ನಮ್ಮ ಅಂತಃಕರಣವನ್ನ ರಾಗದ್ವೇಷ ರಹಿತವಾಗಿ ಮಾಡಿಕೊಳ್ಳಿ. ಈ ಶುದ್ಧ ಅಂತಃಕರಣವನ್ನು ಹೊಂದಿದಾಗ ಮಾತ್ರ ನಮಗೆ ಶ್ರದ್ಧ ಗಾಢವಾಗಿ ನಿಂತಿರುತ್ತದೆ. ಸಮರ್ಪಣ ಭಾವ, ಸದ್ಗುರುವಿನಲ್ಲಿ ಸಮರ್ಪಣ ಭಾವ ನಿಶ್ಚಿತವಾಗಿ ಒಡಗೂಡುತ್ತದೆ. ಆ ಮೂಲಕವಾಗಿ ನಾವು ಪಡೆದಂತಹ ಶ್ರವಣ, ನಾವು ಪಡೆದಂತಹ ಉಪದೇಶ ಫಲಕಾರ್ಯ. ಹೀಗಾಗಿ ತೇ ಶುದ್ಧಗೊಳಿಸಿಕೊಂಡವರು ದೇಹ ಪತನಾನಂತರ ಬ್ರಹ್ಮಲೋಕವನ್ನು ಹೊಂದಿ ಅಲ್ಲಿ ಪರ ಅಮೃತಾತ ಪರಿಮುಚ್ಯಂತೆ ಆ ಅಮೃತ ಪದವನ್ನ ಹೊಂದಿದವರಾಗಿ ಬಿಡುಗಡೆಯನ್ನು ಹೊಂದುತ್ತಾರೆ. ಈ ಮೂಲಕವಾಗಿ ನಮಗೆಲ್ಲ ಅದು ಸುಂದರವಾದಂತಹ ಮೈಲುಗಲ್ಲಿಂದ ಕೂಡಿದಂತಹ ಅತ್ಯಂತ ಮಹತ್ತರವಾದ ಮೈಲುಗಲ್ಲು. ಈಗ ಶ್ರದ್ಧಾ ಭಕ್ತಿ ಧ್ಯಾನ ಅನ್ನುವ ಮೂರು ಶಬ್ದಗಳನ್ನ ಇಲ್ಲಿ ತೊಡಗಿಸಿ ಮೂಲ ನಮ್ಮ ಥಿಂಕಿಂಗ್ ಅನ್ನ ಬದಲು ಮಾಡಿಬಿಡುತ್ತೆ. ಇದು ಒಂದು ಜ್ವರ ಬಂದದ್ರಿ, ಕರ್ಣವಾಗಿದ್ರಿ, ಹೊಟ್ಟೆವಾಗಿದ್ರಿ ಅಂತ ಡಾಕ್ಟರ್ ಹತ್ರ ಹೋಗಿ ಕಿರಿಕಿರಿ ಮಾಡೋದಲ್ಲ. ಇದು ನಮ್ಮ ಎಲ್ಲ ಸಮಸ್ಯೆಗಳ ಮೂಲಭೂತವಾದಂತಹ ಕಾರಣ ಏನು ಅನ್ನುವುದನ್ನ ಅವನು ಗುರುತಿಸ್ತಾನೆ. ಆ ಪ್ರಬುದ್ಧನಾದ ಸಾಧಕ ಯಾವನು ಮೋಕ್ಷವಾಗಿದ್ದಾನೆ ಅವನನ್ನು ಗುರುತಿಸ್ತಾನೆ. ಇದು ನನ್ನ ರೋಗ, ನಾ ಈವರೆಗೆ ಹೇಳಿದ್ದು ರೋಗ ಅಲ್ಲ, ಅದು ರೋಗದ ಲಕ್ಷಣಗಳಷ್ಟೇ. ಹೊಟ್ಟೆ ನೋವು ಅದು ರೋಗದ ಲಕ್ಷಣ, ರೋಗ ಹೊಟ್ಟೆ ನೋವಲ್ಲ. ತಲೆನೋವು ಅದೊಂದು ರೋಗದ ಲಕ್ಷಣ, ರೋಗ ತಲೆನೋವಲ್ಲ. ರೋಗನ ಬೇರೆ ಇರ್ತದೆ, ಆಸಿಡಿಟಿ ಇರ್ತದೆ, ಗ್ಯಾಸ್ಟ್ರಿಕ್ ಇರ್ತದೆ. ಆ ರೋಗವನ್ನ ಡಯಾಗ್ನೋಸ್ ಮಾಡಬೇಕು. ಪ್ರಬುದ್ಧನಾದ ವ್ಯಕ್ತಿ, ಭಗವದ್ಗೀತೆಯಲ್ಲಿ ಕಂಡಂತೆ ಅರ್ಜುನನಂತಹ ಭಗವದ್ಗೀತೆ ವ್ಯಕ್ತಿ, ಉತ್ತಮ ಸಾಧಕನಾದಂತಹ ವ್ಯಕ್ತಿ, ಅತ್ಯಂತ ಸೂಕ್ಷ್ಮ ಬುದ್ಧಿಯಿಂದ ಕೂಡಿದಂತಹ ವ್ಯಕ್ತಿ, ಯಾವಾಗ ತನ್ನ ಹೃದಯದಲ್ಲಿ ಈ ಮೂಲಭೂತವಾದ ಸಮಸ್ಯೆಯನ್ನು ಗುರುತಿಸ್ತಾನೋ ಆವಾಗ ಅವನು ಶಿಷ್ಯನಾಗ್ತಾನೆ. ಈ ಶಿಷ್ಯನು ಗುರುವನ್ನು ಸಮೀಪಿಸಿಕೊಂಡು ಹೋಗ್ತಾನೆ. ಏನೆಂದು ಹೋಗ್ತಾನೆ? ನನಗೆ ಈ ರೋಗದಿಂದ ಬಿಡುಗಡೆ ಮಾಡಿ. ಇದು ಭವರೋಗ. ಬಾಕಿ ರೋಗಗಳು ಲೌಕಿಕ ರೋಗಗಳು, ಆದ್ರೆ ಈ ರೋಗ ಇದು ಭವರೋಗ. ಇದಕ್ಕೆ ಭವರೋಗ ಅಂತ ಯಾಕೆ ಕರೀತಾರೆ? ಜನ್ಮ ಜನ್ಮಾಂತರದಿಂದಲೂ ಈ ರೋಗ ನನ್ನ ಜೊತೆ ಇದೆ. ಬಾಕಿ ರೋಗಗಳು ಮಧ್ಯದ ಪ್ರವೇಶ ಆಗಿ ಡಿಸಪಿಯರ್ ಆಗಿಬಿಡ್ತಾರೆ, ಆದ್ರೆ ಈ ರೋಗ ಬೇಕು ಬೇಕು ಬೇಕು ಬೇಕು ಎನ್ನುವ ಬೇಕು ರೋಗ ಇಲ್ಲ ಇಲ್ಲ ಇಲ್ಲ ಇಲ್ಲ ಅನ್ನೋ ಸ್ಟುಪಿಡ್ ರೋಗ. ಏನು ಕೊಟ್ಟರು ಇಲ್ಲ, ಏನು ಕೊಟ್ಟರು ಇಲ್ಲ. ಕೊಡ್ರಿ ಕೊಡ್ರಿ ಕೊಡ್ರಿ ಕೊಡ್ರಿ ಕೊಡ್ರಿ ಕೊಡ್ರಿ, ಅಕ್ಕಿ ಕೊಡ್ರಿ, ಬೇಳೆ ಕೊಡ್ರಿ, ದುಡಿಮೆ ನಾವು ಮಾಡಂಗಿಲ್ಲ ನೋಡ್ರಿ, ನೀವು ಕೊಡ್ರಿ, ನೀವು ಕೊಡ್ರಿ ಕೊಡ್ರಿ ಕೊಡ್ರಿ. ಇಡೀ ದೇಶ ಭಿಕ್ಷುಕ ದೇಶ. ಇವನು ಆ ಥರ ಅಲ್ಲ, ಇವನು ಸಾಕ್ರಿ ಬೇಕ್ರಿ ಅಲ್ಲ, ಇವನು ಸಾಕ್ರಿ. ಇನ ಬುದ್ಧಿ ಸಂಸ್ಕೃತ ಅಲಂ ಬುದ್ಧಿ ಅಂತ ಕರೀತಾರೆ. ಅಲಂ ಬುದ್ಧಿ ಅಂತಂದ್ರೆ ಇನ ಅಲಂ ಅಂದ್ರೆ ಇನ ಸಕ್. ಇಂತಹ ಉತ್ತಮ ಉತ್ತಮ ಅಂತ ಈ ಸಾಧಕ ಹೇಗೆ ನಡ್ಕೋಬೇಕು? ಶ್ರದ್ಧಾ ಭಕ್ತಿ ಧ್ಯಾನ, ಇವನು ಮುಕ್ತಿಯನ್ನು ಹೊಂದುತ್ತಾನೆ. ಇನ್ನೊಂದು ಅರ್ಥ ಇದೆ. ಹಾಗಾದ್ರೆ ನಾವು ಸಾಯೋ ತನಕ ಮುಕ್ತಿ ಇಲ್ಲವೋ ಹೇಗೆ? ಸತ್ತ ಮೇಲೇನೆ ಮುಕ್ತಿಯೋ? ವಾಸ್ತವಿಕ ಅಂಶದೊಳಗೆ ಜೀವಿಸಿ ಇರುವಾಗಲೇ ಇನ್ನೂ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಕೆಲಸದಲ್ಲಿ ತೊಡಗಿರುವಾಗಲೇ ಈ ಎಲ್ಲ ವ್ಯವಹಾರಗಳ ಮಧ್ಯದಲ್ಲಿ ಇರ್ತಿರ್ಲಿಕ್ಕಾಗಿಯೇ ಮುಕ್ತಿಯನ್ನು ಹೊಂದುವ ಚಾನ್ಸಸ್ ಇದೆ. ಅದಕ್ಕೆ ಜೀವನ್ ಮುಕ್ತಿ ಅಂತ ಕರೀತಾರೆ. ಈ ಮುಂಚಿತವಾಗಿ ಹೇಳಿದ್ದು ಪರ ಅಮೃತ ಪರಿಮುಚ್ಚಂತಿ, ಅದು ಕ್ರಮ ಮುಕ್ತಿ ಅಥವಾ ವಿದೇಹ ಮುಕ್ತಿ ಅಥವಾ ದೇಹ ಪತನಾನಂತರ ಹೊಂದುವ ಮುಕ್ತಿ. ಎಲ್ಲ ಅರ್ಥ ಒಂದೇ, ವಿದೇಹ ಮುಕ್ತಿ ಜೀವ, ವಿದೇಹ ಮುಕ್ತಿ ಕ್ರಮ ಮುಕ್ತಿ, ದೇಹ ಪತನಾನಂತರ ಮುಕ್ತಿ, ಎಲ್ಲ ಒಂದೇ ಅರ್ಥ. ಇದು ಹೇಗಿರುತ್ತದೆ? ದೇಹ ಪತನಾನಂತರ ಆ ಜೀವಾತ್ಮ ವಿಶಿಷ್ಟವಾದ ಕೆಲವಾರು ಸಾಧನೆಗಳನ್ನು ಅವನು ಜೀವಂತ ಇದ್ದಾಗ ಮಾಡಿದ್ದರಿಂದಾಗಿ ತತ್ಫಲವಾಗಿ ಉತ್ತರಾಯಣ ಕಾಲದಲ್ಲಿ ಅವನು ಬೆಳಕಿನ ಮಾರ್ಗವನ್ನು ತಗೊಂಡು ಆ ಬೆಳಕಿನ ಮಾರ್ಗದಿಂದ ಬ್ರಹ್ಮಲೋಕವನ್ನು ಹೋಗಿ ಸೇರುತ್ತಾನೆ. ಆ ಬ್ರಹ್ಮಲೋಕದಲ್ಲಿ ಯುಗ ಯುಗಗಳಿಂದಲೂ ಕೂತಿರುವಂತಹ ಒಬ್ಬ ಬ್ರಹ್ಮದೇವ ಇರ್ತಾನೆ. ಆ ಬ್ರಹ್ಮದೇವ ಹೀಗೆ ಯಾರಾದರೂ ಬರ್ತಾರಾ ಅಂತ ದಾರಿ ಕಾಯ್ತಾ ಇರ್ತಾನೆ. ಭಾರಿ ಉದ್ದ ಇರ್ತದೆ ದಾಡಿಯ ಒಂದು ಎಕರೆ. ಎಷ್ಟು ವರ್ಷ ಅವನಿಗೆ ಶೇವಿಂಗ್ ಮಾಡ್ಕೊಂಡಿರೋದಿಲ್ಲ. ಆ ಬ್ರಹ್ಮದೇವ ಕೂತ್ಕೊಂಡು ದಾರಿ ಕಾಯ್ತಾ ಇರ್ತಾನೆ. ಇವನು ಬಂದ ತಕ್ಷಣ ಏಗಿ ಏಗಿ ಅಂತ ಸ್ವಾಗತ ಮಾಡ್ತಾನೆ, ಸ್ವಾಗತ ಮಾಡಿ ಕೂಡಿಸಿಕೊತಾನೆ. ಅವನಿಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಉಪದೇಶವನ್ನು ಮಾಡ್ತಾನೆ. ಅಲ್ಲಿ ಮುಕ್ತಿ ಪಡಿತಾನೆ. ಇದಕ್ಕೆ ಕ್ರಮ ಮುಕ್ತಿ ಅಂತ ಕರೀತಾರೆ. ಆದ್ರೆ ಇಲ್ಲಿ ದೇಹ ಬಿಟ್ಟ ಮೇಲೆ ಅಲ್ಲಿಗೆ ಹೋಗ್ತೀವಿ ಅನ್ನೋದು ಏನು ಗ್ಯಾರಂಟಿ? ಯಾವುದು ಪ್ರತ್ಯಕ್ಷವಾಗಿ ನಾವು ಈಗ ಹೇಳಲಿಕ್ಕೆ ಆಗೋದಿಲ್ಲವೋ ಅದ್ರ ಬಗ್ಗೆ ಹೆಚ್ಚು ಕಾಯ್ತಾ ಕೊಡೋದಕ್ಕಿಂತ ಇಲ್ಲೇ ಮುಕ್ತಿ ಪಡೆದ್ರೆ ಚೆನ್ನಾಗಿರುತ್ತೆ. ಪಡೆಯೋದು ಅಂದ್ರೇನು? ನಾನು ಮುಕ್ತನೇ ಇದ್ದೇನೆ ಅನ್ನೋದನ್ನ ರಿಕಗ್ನೈಸ್ ಮಾಡು, ಕಾಗ್ನೈಸ್ ರೀಕಾಗ್ನೈಸ್. ನಾನು ಬ್ರಹ್ಮನೇ ಇದ್ದೇನೆ ಅನ್ನುವುದನ್ನ ಯಾವತ್ತಿನ ರಿಕಗ್ನೈಸ್ ಮಾಡ್ತೀವೋ ಅವನೇ ಮುಕ್ತನೇ. ಇದು ಹೇಗೆ ಸಾಧ್ಯ? ಇವನು ಈ ಶುದ್ಧ ಅಂತಃಕರಣಸ್ಥನಾಗಿ ಶ್ರದ್ಧಾಭಕ್ತಿ ಧ್ಯಾನ ಯೋಗಗಳಿಂದ ಯಾವಾಗ ಸದ್ಗುರುವನ್ನ ಬಳಿ ಸಾರಿ ಹೋಗ್ತಾನೋ ಅವನಿಂದ ಉಪದೇಶವನ್ನ ಪಡಿತಾನೋ ಆ ಉಪದೇಶವು ಹೇಳಿಕೊಡ್ತದೆ, ನೀನು ಜೀವಾತ್ಮನಲ್ಲ, ನೀ ಸಾಕ್ಷಾತ್ ಪರಬ್ರಹ್ಮನ ಇದ್ದೀಯಾ, ತತ್ ತ್ವಂ ಅಸಿ, ಬ್ರಹ್ಮನ ನೀನೇ ಆಗಿದ್ದೀಯಾ ಅನ್ನೋದನ್ನ ಅದು ಹೇಳಿಕೊಡ್ತದೆ. ಇವ ಈಗಾಗಲೇ ಶುದ್ಧ ಅಂತಃಕರಣಸ್ಥನಾಗಿ ಬಂದಿದ್ದರಿಂದಾಗಿ ಆಸ್ ಇಟ್ ಈಸ್ ಇಂಪ್ರೆಸ್ ಆಗಿರುತ್ತೆ. ಸರ್ವ ಸಂದೇಹಗಳು ಸರ್ವ ಸಂಶಯಗಳಿಂದ ಮುಕ್ತವಾದಂತಹ ಜ್ಞಾನವು ಇಲ್ಲೇ ಆಗಿದ್ದರಿಂದ ಅವನು ಇಲ್ಲಿಯೇ ಮುಕ್ತನಾಗುತ್ತಾನೆ ಅನ್ನುವುದನ್ನು ಕೂಡ ಈ ಶ್ಲೋಕದಲ್ಲಿ ಹೇಳಬೇಕಾದದ್ದು ಕರ್ತವ್ಯ. ಎರಡೂ ಮಾರ್ಗಗಳಿವೆ, ಒಂದು ಜೀವನ್ಮುಕ್ತಿ ಮಾರ್ಗ, ಇನ್ನೊಂದು ವಿದೇಹ ಮುಕ್ತಿ ಮಾರ್ಗ, ಅರ್ಥಾತ್ ದೇಹವನ್ನ ಬಿಟ್ಟು ಕೊಟ್ಟ ನಂತರ ಕ್ರಮಮುಕ್ತಿ ಮಾರ್ಗ. ಎರಡನ್ನು ಕೂಡ ಈ ಶ್ಲೋಕವನ್ನು ಹೈಲೈಟ್ ಮಾಡೋದು ಒಳ್ಳೆಯದು. ಮುಂದೆ ಏನು ಹೇಳುತ್ತದೆ ಉಪನಿಷತ್ತು? ವಿವಿಕ್ತ ದೇಶೇ ಚ ಸುಖಾಸನಸ್ಥ ಶುಚಿ ಸಮಗ್ರೀವ ಶಿರ ಶರೀರ ಅತ್ಯಾಶ್ರಮಸ್ಥ ಸಕಲೇಂದ್ರಿಯಾಣಿ ನಿರುಧ್ಯ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ. ಮೃತ್ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ ಮಧ್ಯೆ ವಿಷದಂ ವಿಶೋಕಂ ವಿವಿಕ್ತ ದೇಶೇ ಚ ಸುಖಾಸನಸ್ಥಃ ಶುಚಿ ಸಮಗ್ರೀವ ಶಿರ ಶರೀರ ಅತ್ಯಾಶ್ರಮಸ್ಥ ಸಕಲೇಂದ್ರಿಯಾಣಿ ನಿರುಧ್ಯ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ. ಮೃತ್ಪುಂಡರೀಕಂ ವಿರಜಂ ವಿಶುದ್ಧಂ ವಿಚಿಂತ್ಯ ಮಧ್ಯೆ ವಿಷದಂ ವಿಶೋಕಂ. ಶ್ರದ್ಧಾ ಭಕ್ತಿ ಧ್ಯಾನ, ಆ ಧ್ಯಾನ ಯೋಗ ಅನ್ನೋ ವಿಷಯವನ್ನು ಮತ್ತೆ ಮೊದಲಿಗೆ ತಗೋತಾರೆ. ಏನು ಧ್ಯಾನ ಯೋಗ? ಅತ್ಯಂತ ವಿರಜಂ, ಯಾವುದೇ ಪ್ರಕಾರವಾದಂತಹ ಕಲ್ಮಶ ಇಲ್ಲದೆ ಇದ್ದಂತಹ ವಿರಜಂ. ವಿಶುದ್ಧಂ, ಪರಿಶುದ್ಧವಾದಂತಹ. ವಿಷದಂ, ಪ್ರಕಾಶಮಾನವಾದಂತಹ. ವಿಶೋಕಂ, ಶೋಕರಹಿತವಾದಂತಹ. ಈ ಬ್ರಹ್ಮನನ್ನ ವೃತ್ಪುಂಡರೀಕಂ ಮಧ್ಯೆ, ವೃತ್ಪುಂಡರೀಕಂ ಮಧ್ಯೆ, ಹೃದಯ ಕಮಲದ ಮಧ್ಯೆ ಅಂದ್ರೆ ಶುದ್ಧ ಅಂತಃಕರಣದಲ್ಲಿ. ವೃತ್ಪುಂಡರೀಕಂ ಹೃದಯ ಕಮಲದ ಮಧ್ಯದಲ್ಲಿ ಅಂದ್ರೆ ಏನು? ಶುದ್ಧ ಅಂತಃಕರಣದಲ್ಲಿ ವಿಚಿಂತ್ಯ, ನೀನು ಅದರ ಬಗ್ಗೆ ಚಿಂತನೆಯನ್ನು ಮಾಡು. ಆ ಧ್ಯಾನದ ವಿಚಾರ ಮಟ್ಟ ಮೊದಲು ಕೂತಾರೆ. ಇದಕ್ಕೆ ಪ್ರಿಪರೇಟರಿ ಅಂತ ಕರೀತೀವಿ. ಪ್ರಿಪರೇಟ್ ಧ್ಯಾನಕ್ಕೆ ಕೊಡುವ ಮೊದಲು ನಾವು ಏನೇನು ಪ್ರಿಪರೇಷನ್ ಮಾಡ್ಕೋಬೇಕು? ಪರೀಕ್ಷೆಗೆ ಹೋಗುವ ಮೊದಲು ನಿನ್ನ ಪೆನ್ ಬರೀತದ ಇಲ್ಲ, ಅಟ್ಲೀಸ್ಟ್ ಚಾಯ್ಸ್ ಕೊಟ್ಟಿರ್ತಲ್ಲ ಅಷ್ಟು ಮಾರ್ಕ್ ಮಾಡ್ಲಿಕ್ಕೆ ಪೆನ್ ಕೆಲಸ ಮಾಡಬೇಕು, ಉಗುಳು ಹಚ್ಚಿ ಮಾಡಿದ್ರಂತೂ ಬರಂಗಿಲ್ಲ. ಸೊ ಅಷ್ಟೇ ಅದನ್ನ ಚೆಕ್ ಮಾಡ್ಕೋಬೇಕು ಮುಂಚೆ. ಅವ್ರು ಪೇಪರ್ ಕೊಡ್ತಾರೆ ವಿನಃ ಆನ್ಸರ್ ಪೇಪರು, ವಿನಃ ಅವ್ರ ಪೆನ್ ಕೊಡ್ತಾರೆ ಮಿನಿಮಮ್. ಹಾಗೆ ಇಲ್ಲಿ ಏನೇನು ಪ್ರಿಪರೇಷನ್ ಮಾಡ್ಕೋಬೇಕು? ನಂಬರ್ ಒನ್, ವಿವಿಕ್ತ ದೇಶೀಚ ಮೊದಲನೇ ಪ್ರಿಪರೇಷನ್. ವಿವಿಕ್ತ ದೇಶಿ ಇಲ್ಲಿ ಸಪ್ತಮಿ ವಿಭಕ್ತಿ, ವಿವಿಕ್ತ ದೇಶಿ ಜನರ ಕಾಟ ಕಮ್ಮಿ ಇಲ್ಲದನ್ನು ಅಲ್ಲಿ ಹೋಗ್ತದೆ. ಜನರ ಕಾಟನ ಇಲ್ಲ ಅನ್ನೋಂಥ ಸ್ಥಳವೇ ಇಲ್ಲ. ಜನವಸತಿ 125 ಕೋಟಿ ಜನವಸತಿ, ಹೀಗಾಗಿ ಜನರು ಕಾಟ ಇಲ್ಲದೇ ಇದ್ದ ಜಾಗಕ್ಕೆ ಹೋಗಲಿ ಅಂದ್ರೆ ಕಾಡಿನ ಮಧ್ಯದಲ್ಲಿ ಕೂಡ ಜನ ಇದ್ದಾರೆ ಇವತ್ತು. ಆದ್ರೆ ಏನ್ ನಾವು ಹೇಳ್ಬಹುದು ಅಂತಂದ್ರೆ, ಎಲ್ಲಿ ಜನಸಂದಣಿ ಕಡಿಮೆ ಇರ್ತದೋ, ವಿವಿಕ್ತ ದೇಶಿ, ಅಲ್ಲಿ ಹೋಗಿ ಏನ್ ಮಾಡ್ಬೇಕು? ಸುಖಾಸನಸ್ಥ, ಒಂದು ಸುಖವಾದ ಆಸನದು. ಸುಖವಾದ ಆಸನ ಅಂದ್ರೆ ಏನು? ನಿನಗೆ ಯಾವುದು ಕೂತ್ಕೊಳ್ಳಿಕ್ಕೆ ಸುಲಭ ಅನಿಸ್ತದೆ ಅದು ಪದ್ಮಾಸನ ಆಗಿರ್ಬಹುದು, ವಜ್ರಾಸನ ಆಗಿರ್ಬಹುದು, ಸುಖಾಸನ ಆಗಿರ್ಬಹುದು, ಸಿದ್ಧಾಸನ ಆಗಿರ್ಬಹುದು, ನಿನಗೆ ಯಾವುದು ಕೂಡ್ಲಿಕ್ಕೆ ಸರಳ ಅನಿಸ್ತದೆ. ಈಗ ನಾನೇನಾದ್ರೂ ನಿಮಗೆ ಈಗ ಏನು ಕುಕ್ಕುಟ ಆಸನ ಮೊದಲು ಕುತ್ಕೊಡ್ರಿ ಅಂತ ಹೇಳ್ಬಿಟ್ರೆ 100 ದಿನಕ್ಕೆ ಮೂಳೆ ಮುರಿದು ಹೋಗ್ತಾವ. ತಲಪಳ ಅಥವಾ ಪದ್ಮಾಸನದಲ್ಲೇ ಕುತ್ಕೊಡ್ರಿ ಅಂತ ಹೇಳಿದ್ರೆ ಮಂಡಿ ಮಡಿಸಲಿಕ್ಕೆ ಬರುದಿಲ್ಲ ನಿಮ್ ಪದ್ಮಾಸನ ಏನಂತೆ. ಈ ತರ ಕಟ್ಟುಪಾಡುಗಳಿಂದ ನಾವು ಏನು ಸಾಧಿಸೋದಿಲ್ಲ. ಏನಂದ್ರೆ ನಿನಗೆ ಯಾವುದು ಸುಲಭ ಅನಿಸ್ತದೆ ಸ್ವಾಮಿ, ಕೂಡ್ಲಿಕ್ಕೆ ಆಗುವುದಿಲ್ಲ ಸ್ವಾಮಿ, ಬೇಡ ಬಿಡು, ಚೇರ್ ಮೇಲೆ ಕೂತ್ಕೋ. ಹಾ, ಚೇರ್ ಮೇಲೆ ಕೂತ್ಕೋಬೋದು. ಅವ್ರು ಹೇಳ್ತಾರೆ ದೇಹ ಬಾಗಿರಬಾರ್ದು ಅಂತ. ಕೂತ್ಕೊಳ್ಳಿ ಸ್ವಾಮಿ, ಎಲ್ಲ ಕೂತು ದೇಹ ಬಾಗ್ತದೆ? ಗೋಡೆಗೆ ಹಾಕೊಂಡು ಕೂತ್ಕೋ. ಗೋಡೆಗೆ ಕೂತ್ಕೊಂಡ್ರೂ ಕೂಡ ಬಾಗ್ತದೆ, ಒಂದು ಕೋಲು ಕಟ್ಟಬೇಕು. ಹೆಂಗ್ ಬಾಗ್ತದೆ? ಒಂದು ಕೋಲು ಕಟ್ಟ ಅಂದ್ರೆ ಉದ್ದೇಶ ಏನು ಅಂತಂದ್ರೆ, ಇವೆಲ್ಲ ಭೌತಿಕ ನೆಪಗಳನ್ನ ಮಾಡಿ ಧ್ಯಾನಕ್ಕೆ ಕೂಡ್ಲಿಕ್ಕೆ ಆಗೋದಿಲ್ಲ ಅಂತ ನಿನ್ನ ಬಾಯಿಂದ ಬರಬಾರ್ದು. ಸ್ವಾಮಿ 1 ಗಂಟೆ ಆಗುದಿಲ್ಲ, 1/2 ಗಂಟೆ ಕೂತ್ಕೋ. 1/2 ಗಂಟೆ ಆಗುದಿಲ್ಲ, 10 ನಿಮಿಷ ಕೂತ್ಕೋ. 10 ನಿಮಿಷ ಆಗುದಿಲ್ಲ, 5 ನಿಮಿಷ ಕೂತ್ಕೋ. ಕೂತ್ಕೋ, ಏನ್ ಮಗ ನನ್ನ ಹತ್ರ ಕೂತ್ಕೋ, ಧ್ಯಾನಕ್ಕೆ ಕೂತ್ಕೋ ಮುಂಚೆ. ಬರೀ ಎಕ್ಸ್ಕ್ಯೂಸ್. ಅದಕ್ಕೆ ಅವ್ರು ಮೊದಲೇ ಹೇಳ್ಬಿಡ್ತಾರೆ ಸುಖಾಸನ ಏನು, ನಿನಗೆ ಯಾವ ಆಸನವು ಸುಲಭ ಅನಿಸ್ತದೆ ಆ ಆಸನದಲ್ಲಿ ಕೂತ್ಕೋ. ಅದು ಕೂಡುವಾಗ 2 ಸಂಗತಿಗಳು ಲಕ್ಷ ಇತ್ತು. ಶುಚಿ, ನೀನು ಕುಳಿತುಕೊಳ್ಳುವ ಜಾಗ ಸ್ವಚ್ಛ ಇರಬೇಕು. ನೀನು ಸ್ವಚ್ಛ ಇರಬೇಕು. ಇವನು ಕೂತ್ಕೊಂಡಾಗ ಸಮೀಪದಲ್ಲಿ ಯಾರು ಬಂದು ಇವನು ಚಿಕ್ಕ ಮಾಡೋದಿಲ್ಲ. ಯಾಕೆ ಗೊತ್ತಾ? ಅಷ್ಟು ನಾರದಿರ್ತಾನ, ಹಿಂಗಾಗಿ ಯಾರು ಸಮೀಪ ಬಂದು ನಾರ್ತಿರ್ತಾನೆ. ಸಮೀಪ ಬರುವುದು ಹೆಂಗೆ? ಯಾರು ಹೋಗ್ತಾರ ಅವನು ಸಮೀಪ? ಶುಚಿ, ನೀನು ಶುದ್ಧನಾಗಿರಬೇಕು, ನೀನು ಕುಳಿತುಕೊಳ್ಳುವ ಸ್ಥಾನ ಶುದ್ಧವಾದ. ಇಲ್ವೆ ಇತ್ಯಾದಿಗಳು ತೊಂದರೆ ಕೊಡಬಾರದು ಧ್ಯಾನಕ್ಕೆ ಕೂತ್ಕೊಂಡ. ಅಥವಾ ಕೆಲವರು ಕೆಳಗ ನೆಲಮನೆಯಾಗಿ ನೆಲಮನೆಯಾಗಿ ನೆಲಮನೆಯಾಗಿ ಹೋಗಿ ಕೂಡ್ತಾರೆ, ಅಲ್ಲಿ ಜುಳು ಜುಳು ಜುಳು ನೀರು ಬರ್ತದೆ. ಎಲ್ಲೇ ಅಲ್ಲಿ ನೆಲಮನೆ, ಅಲ್ಲೇ ಕೂತ್ಕೊಂಡಿಯೋ, ಇಲ್ಲಿ ಗುಹಾ ಇದ್ದಂಗೆ ಅದಕ್ಕೆ ಕೂತ್ಕೊಂಡು ತಪ್ಪು. ಜಲ್ದಿ ಆರ್ಥರೈಟ್ಸ್ ಆಗ್ತದೆ, ಆಮೇಲೆ ಮಂಡಿ ಎಲ್ಲ ಹಿಡ್ಕೋತಾವ, ಎಲ್ಲ ಜಾಯಿಂಟ್ ಹಿಡ್ಕೋತಾವ, ನಿನಗೆ ನಾನಾ ರೀತಿಯಂತಹ ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳು ಬರ್ತವೆ. ಆದ್ದರಿಂದ ಹಾಗೆ ಕೂತ್ಕೊಳ್ಳುತ್ತ ಏನೋ ಇನ್ನೊಬ್ಬ ಹೋಗ್ತಾನೆ, ನಾಲ್ಕು ದಿನ ನಾಲ್ಕು ದಿನ ನಾಲ್ಕು ದಿನ ಮೇಲೆ ಹೋಗ್ತಾನೆ. ಈ ಹೈವೇದೊಳಗೆ ಹೈವೇದೊಳಗೆ ಗಟ್ಟದ ಮೇಲೆ ಕಲವರ್ಟ್ ಅಂತ ಕಟ್ಟಿರ್ತಾರೆ, ಕಲವರ್ಟ್ ಮೇಲೆ ಈ ಕಡೆಗೆ ಈ ಕಡೆಗೆ ಕಟ್ಟಿ ಕಟ್ಟಿರ್ತಾರೆ. ಇವು ಕೆಲವು ಮಂದಿ ವಾಕಿಂಗ್ ಹೋದವರು ಆ ಗಟ್ಟದ ದಂಡಿ ಮೇಲೆ ನಿಂತಿರ್ತಾರೆ, ಅದಕ್ಕೆ ಧ್ಯಾನಕ್ಕೆ. ಆಮೇಲೆ ಹೈವೇ ಮೇಲೇನೆ ಯೋಗಾಸನ, ಹೈವೇ ಮೇಲೆ ಯೋಗಾಸನ. ಮನಿ ಇರ್ಲಿಕ್ಕಿಲ್ಲ, ಜಾಗ ಇರ್ಲಿಕ್ಕಿಲ್ಲ, ಗ್ರೌಂಡ್ ಇರ್ಲಿಕ್ಕಿಲ್ಲ, ಹೈವೇದಾಗ ಬಸ್ ಕಾರು ನಡುವೆ ಏನು ವಿಚಿತ್ರ ವಿಚಿತ್ರವಾದಂತ ಭ್ರಮೆಗಳು ಜನರು. ಶುದ್ಧ ಗಾಳಿ, ಶುದ್ಧ ಗಾಳಿ ಪಕ್ಕದಲ್ಲೇ ಬೈಲದ, ಆ ಬೈಲೊಳಗೂ ಶುದ್ಧ ಗಾಳಿ, ಈ ರಸ್ತೆ ಮೇಲೆ ಬರ್ತದ ಶುದ್ಧ ಗಾಳಿ. ಕಾರ್ಬನ್ ಡೈಆಕ್ಸೈಡ್ ಇರ್ತದೆ, ಅಲ್ಲಿ ಹೋಗು ಶುದ್ಧ ಗಾಳಿ, ಹೊಲದಲ್ಲಿ ಹೋಗು ಶುದ್ಧ ಗಾಳಿ, ನಿನ್ನ ಬದುವಿನ ಮೇಲೆ ನಿಂತುಕೋ ಶುದ್ಧ ಗಾಳಿ. ಕೆಲವು ಮಂದಿ ಈ ಬಳ್ಳಾರಿ ಅಂತ ಗುಡ್ಡ ಇತ್ತಂದ್ರೆ ಆ ಬಂಡೆ ಮೇಲೆ ಹೋಗಿ ಕೊಡ್ತಾರೆ. ನಾನು ನೋಡಿನಿ ನಿಮ್ಮ ಎರಡು ಗುಡ್ಡ, ಎರಡು ಗುಡ್ಡದ ನಡುವೆ ರಸ್ತೆ ಇದೆಲ್ಲ, ಆ ಎರಡು ಇನ್ಫೆಂಟ್ರಿ ರೋಡ್ ಅಂತ ಕರಿತೀವಿ. ಆ ಇನ್ಫೆಂಟ್ರಿ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಬೆಳಗಿನ ಸಮಯದಲ್ಲಿ ಈಚೆಗೆ ಈಚೆಗೆ ನೋಡಿದ್ರೆ ಅಲ್ಲೊಂದು ಬಂಡೆ ಇಲ್ಲೊಂದು ಬಂಡೆ, ಅದ್ರ ಮೇಲೆ ಹೋಗಿ ಕೂತಿರ್ತಾರೆ. ಅವನೊಂದು ನಮೂನಿ, ಅವನೊಂದು ಭ್ರಮೆ. ಆ ಬಂಡೆ ಉರುಳೋ ಉರುಳೋ ಉರುಳು ಬೀಳೋ ಟೈಮಿಗೆ ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತೀನಿ ಅಂತ, ಏನು ಭ್ರಮೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀ ಕೂತ್ಕೋ ಸುಖವಾದ ಆಸನದಲ್ಲಿ ಕೂತ್ಕೋ, ಆದರೆ ಕುಳಿತುಕೊಳ್ಳುವಾಗ ಆ ಸ್ಥಾನ ಸ್ವಚ್ಛ ಆಗುತ್ತೆ. ಅದು ಫ್ಲೋರಿಂಗ್ ಯಾವ ಥರ ಇದೆ, ಒರೆಸಿದ್ರೆ ಸ್ವಚ್ಛ ಆಗ್ತದ, ಗುಡಿಸಿದ್ರೆ ಸ್ವಚ್ಛ ಆಗ್ತದ. ಇರುವೆಗಳು ಹೇಳ್ತಾ ಇವೆಯಾ, ಏ ಇರುವೆಗಳು ನಿನಗೆ ತೊಂದರೆ ಕೊಡದ ಹಾಗೆ ಲಕ್ಷ್ಮಣ ರೇಖೆ ಹಾಕಿ ಕೂತ್ಕೊ. ಎಷ್ಟೊಂದು ಅನುಕೂಲ ಮಾಡಿಕೊಟ್ಟದ ಆಧುನಿಕತೆ, ಲಕ್ಷ್ಮಣ ರೇಖೆ ಹಾಕಿ. ಇಲ್ಲ ಸ್ವಾಮಿ, ಸೊಳ್ಳೆ ಭಾರಿ ಕಷ್ಟ ಅದೆ, ಅಲ್ಲ ಕಾಯಿಲು ಕಾಯಿಲು ಹಚ್ಚಿದ್ರು, ಅಗರಬತ್ತಿ ಹಚ್ಚೋದಕ್ಕಿಂತ ಏನ್ ಹಚ್ಚ ಕಾಯಿಲು ಹಚ್ಚ. ಇಲ್ಲ ಆದ್ರೂ ಬರ್ತವೆ, ನೆಟ್ ಹಾಕೋ, ನೆಟ್ಟಿನೊಳಗೆ ಕೂತ್ಕೋ. ಅದರಂತಹ ಶ್ರೇಷ್ಠವಾದಂತಹ ಬುದ್ಧಿ ಮನುಷ್ಯನಲ್ಲಿ ಇನ್ನೊಂದು ಬಿಟ್ಟು ಇನ್ನೊಂದು ಯಾರಲ್ಲಿ ಆ ಬುದ್ಧಿ ಇಲ್ಲ. ಯಾಕಂದ್ರೆ ಎಲ್ಲಾ ಪ್ರಾಣಿಗಳನ್ನ ನಾವು ನೆಟ್ ಹಾಕಿ ಹಿಡಿತೀವಿ, ಚಿರತಾ ಹುಲಿ ಸಿಂಹ ಇವನ್ ನೆಟ್ ಹಾಕಿ ನಾವು ಹಿಡಿತೀವಿ. ಆದ್ರೆ ಸೊಳ್ಳೆ ಬಂದಾಗ ದಿಸ್ ಫಲೋ ಯೂಸ್ಲೆಸ್ ಫಲೋ, ತಾನು ನೆಟ್ ಒಳಗೆ ಹೋಗ್ತು. ಅರ್ಥಾತ್ ಸೊಳ್ಳೆ ಇದು ಸ್ಟ್ರಾಂಗರ್ ದನ್ ಚಿರತ ಟೈಗರ್ ಎಟ್ಸೆಟ್ರಾ. ಆ ಕಾಡು ಕಾಡು ಹಿಂಸ್ರ ಪಶುಗಳಿಗಿಂತ ಎಷ್ಟು ಸ್ಟ್ರಾಂಗ್ ಇದೆ ನೋಡ್ರಿ ಸೊಳ್ಳೆ. ಅವುಗಳನ್ನಾದ್ರೆ ಮನುಷ್ಯ ಭಾರಿ ಜಾಣತನದಿಂದ ನೆಟ್ ಹಾಕಿ ಹಿಡಿದ್ಬಿಡ್ತ. ಆದ್ರೆ ಸೊಳ್ಳೆ ಬಂದಾಗ ಬೇಡಪ್ಪ ಬೇಡ ಈ ಸೊಳ್ಳೆಗಳ ಕಥೆ ಅಂತ ನೆಟ್ ಒಳಗೆ ಹೋಗ್ಬಿಡ್ತಾನೆ. ಇನ್ನ ಧ್ಯಾನಕ್ಕೆ ಕೂಡ್ಲಿಕ್ಕೆ ಏನ್ ಸಮಸ್ಯೆಪ್ಪ, ನೆಟ್ ಕಟ್ಕೊಂಡು ಒಳಗೆ ಕೂತ್ಕೊಂಡ್ಬಿಡ, ಮುಗಿದೈತೆ, ಯಾವ ತೊಂದರೆನೂ ಇರೋದಿಲ್ಲ. ಆ ದೃಷ್ಟಿಯಲ್ಲಿ ಅದೇ ಶುಚಿತ್ವ, ಅರ್ಥ ಆಗಿರುತ್ತದೆ ನಿಮಗೆ. ಆ ದೃಷ್ಟಿಯಲ್ಲಿ ಅದೇ ಶುಚಿತ್ವ, ನೆಟ್ ಹಾಕೊಳ್ಳೋದೇ ಶುಚಿತ್ವ. ಸೋ ಸುಖಾಸನಸ್ಥ ಶುಚಿಹಿ. ಆಮೇಲೇನು ಕುಳಿತುಕೊಂಡಾಗ ಹೇಗೆ ಕೂತ್ಕೋಬೇಕು ಅಂತಂದ್ರೆ ಸಮಗ್ರೀವ ಶಿರಹ ಶರೀರ ನಮ್ಮ ಬೆನ್ನು ಹುರಿ ಕತ್ತು ತಲೆ ಒಂದೇ ರೇಖೆಯಲ್ಲಿ ಇರ್ತಕ್ಕಂಥ ವಿದೌಟ್ ಬೆಂಡ್ ತಲೆ ಕತ್ತು ಮತ್ತು ಬೆನ್ನು ಹುರಿ ಒಂದೇ ರೇಖೆಯಲ್ಲಿ ಬಾಗಿರಬಾರ್ದು ಅಲಗಾಡಬಾರ್ದು ಹೊಯ್ದಾಡಬಾರ್ದು ನಡೆದಾಡಬಾರ್ದು ಕೂತ್ಕೊಂಡ್ರೆ ಆಸನದಲ್ಲಿ ಸುಖಾಸನದಲ್ಲಿ ಅದು ಹಾಗೆ ಕೂತ್ ಸಮಗ್ರೀವ ಶಿರ ಶರೀರ. ಮುಂದಿನ ಪಾಯಿಂಟ್ ಅತ್ಯಾಶ್ರಮಸ್ಥ ಅತ್ಯಾಶ್ರಮಿ ಅಂತಂದ್ರೆ ಸನ್ಯಾಸಿ ಅಂತರ್ಥ. ಎಲ್ಲ ಆಶ್ರಮಗಳನ್ನ ಮೀರಿದವನು. ಎಲ್ಲ ಅಂದ್ರೆ ಯಾವುದು? ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮನ ಮೀರಿದವನಿಗೆ ಅತ್ಯಾಶ್ರಮಿ ಅಂತ ಕರೀತಾರೆ. ಈಗ ನೀನು ಅತ್ಯಾಶ್ರಮಸ್ಥನಾಗಿ ಕೂಡಬೇಕು ಅಂದ್ರೆ ಏನು? ಸನ್ಯಾಸ ತಗೊಂಡು ಕೂತ್ಕೋಬೇಕು ಹಂಗರ್ಥ ಅಲ್ಲ. ಎಲ್ಲ ಪ್ರಕಾರದ ಮೋಹಗಳನ್ನ, ಅಟ್ಯಾಚ್ಮೆಂಟ್ಗಳನ್ನ, ಸಂಬಂಧಗಳನ್ನ, ವ್ಯಾಮೋಹಗಳನ್ನ, ಕಮಿಟ್ಮೆಂಟ್ಗಳನ್ನ ನೀನು ಒಪ್ಪಿಕೊಂಡಿರುವಂತಹ ಜವಾಬ್ದಾರಿಗಳನ್ನ ಗಂಟು ಕಟ್ಟಿ ಆಚೆಗೆ ಇಟ್ಟು ಕೂತು ಲೌಕಿಕವಾಗಿ ತಿಳಿಯುವಂತೆ ಹೇಳಬೇಕಂದ್ರೆ ನಾ ಹೀಗೆ ಹೇಳ್ತೀನಿ ನಿಮಗೆ, ಈ ಮುಂದಿನ ಕ್ಷಣವೇ ಭೂಕಂಪವಾಗಿ ನೀನು ಭೂಮಿಯಲ್ಲಿ ಹೋಗಿಬಿಡ್ತೀಯ. ಈ ಮುಂದಿನ ಕ್ಷಣವೇ ನಿನಗೆ ಸುನಾಮಿ ಬಂದು ನಿನ್ನನ್ನು ಎತ್ಕೊಂಡು ತೊಳ್ಕೊಂಡು ಹೋಗಿಬಿಡುತ್ತೆ. ಈ ಮುಂದಿನ ಕ್ಷಣವೇ ಮಹಾ ಅಪಘಾತಗಳು, ಆಘಾತಗಳು ಈ ಮುಂದಿನ ಕ್ಷಣವೇ ಆಗೋದಿದೆ. ನೀ ಏನ್ ಮಾಡೋ ಹಾಗೆ ಅನ್ನುವ ಭಾವವನ್ನು ಇಟ್ಕೊಂಡು ಕೂತ್ಬಿಟ್ಟು ಮಲಗುಂದದ ಹಾವು ಬಂದು ನಿನ್ನ ಎದುರಿಗೆ ಏನ್ ಮಾಡ್ತದೆ? ಟಿಂಗ್ಯಾ ಟಿಂಗ್ಯಾ ಟಿಂಗ್ಯಾ ಟಿಂಗ್ಯಾ ಮಾಡ್ತದೆ. ನೀ ಏನ್ ಮಾಡೋಂಗಿದ್ದೀಯ? ಕೂತ್ಕೊಂಡು ಹಾವಂತ ಕೇಳುವಂತ ಧ್ಯಾನ ಮಾಡೋದೇ ಅವ. ನೆಕ್ಸ್ಟ್ ಸೆಕೆಂಡ್ ನನ್ನ ಒಳಗೆ ಹಾರ್ಟ್ ಬ್ಲಾಸ್ಟ್ ಆಗೋದು. ಏನೇನು ನೆಗೆಟಿವ್ಗಳನ್ನ ಮ್ಯಾಕ್ಸಿಮಮ್ ನಿನಗೆ ತಿಳ್ಕೊಳಕ್ ಸಾಧ್ಯವೋ ಅಷ್ಟು ನೆಗೆಟಿವ್ಗಳನ್ನ ತಿಳ್ಕೊಂಡು ಆಗ ನಾನು ಮಾತ್ರ 5 ನಿಮಿಷದಿಂದ ಅಲಗಾಡೋದಿಲ್ಲ. ಏನಾಗ್ತದ ಇದಕ್ಕೆ? ಅತ್ಯಾಶ್ರಮಸ್ಥ ಸಾಂಪ್ರದಾಯಿಕವಾಗಿ ನೀ ಸನ್ಯಾಸಿ ಆಗಿರಬೇಕು. ಆದ್ರೆ ಪ್ರಾಕ್ಟಿಕಲ್ ಸಾಧ್ಯನೇ ಇಲ್ಲ. ನೀನೇನೋ ಸನ್ಯಾಸ ಬುದ್ಧಿ ನಿನ್ ಕೊಡೋರು ಯಾರು? ಮತ್ತೆ ಇನ್ನೊಂದೇನಂದ್ರೆ ತಗೊಂಡ ಸನ್ಯಾಸ ಬಿಡಬಹುದು, ಕೊಟ್ಟ ಸನ್ಯಾಸ ಕಸ್ಕೋಬಹುದು. ಆದ್ರೆ ಸನ್ಯಾಸಿಯೇ ನೀನಾಗಿರುವಾಗ ಯಾರು ಏನು ಮಾಡಬೇಕಾಗುತ್ತೆ? ಆತರ ಸನ್ಯಾಸಿ ಆತರ ಅಂದ್ರೆ ಅತ್ಯಾಶ್ರಮಿ. ನೀನೇ ಮಾಡಬೇಕು? ಇಲ್ಲಿಗೆ ಮುಗಿತಿಲ್ಲ. ಆ ಕ್ಷಣವನ್ನ ಎದುರಿಸುವಂತಹ ಗುಂಡಿಗೆ ನಿನಗಿರಬೇಕು. ಈಗ ಸ್ಲ್ಯಾಬ್ ಕಳಚಿಕೊಂಡು ನನ್ನ ತಲೆ ಮೇಲೆ ಬೀಳೋದು, ನೀ ಏನ್ ಮಾಡೋಗಿದ್ದೆ? ಈ ಗೋಡೆ ಉರುಳುತ್ತದ, ನೀ ಏನ್ ಮಾಡೋಗಿದ್ಯಾನೋ? ಐ ಆಮ್ ಜಸ್ಟ್ ಗಿವಿಂಗ್ ಎ ಪುಶ್. I am not wishing you. I am giving you a push. ಅದನ್ನು ಎದುರಿಸುವಂತಹ ಗುಂಡಿಗೆ ಯಮ ಎದುರಿಗೆ ಬಂದರೆ ಅವನ ಜೊತೆ ಡೈಲಾಗ್ ಮಾಡುವಂತ ಆತ್ಮಸ್ಥೈರ್ಯ ನಿನಗಿದೆಯಾ? ಅವನು ಅತ್ಯಾಶ್ರಮ. 12 ವರ್ಷದ ನಚಿಕೇತನಿಗೆ ಆ ಸ್ಥೈರ್ಯ ಇತ್ತು. ನಾವೆಲ್ಲ 30, 40, 50, 70 ವರ್ಷ ಅತ್ಯಾಶ್ರಮಸ್ಥ ಅನೇನು ಸಕಲ ಇಂದ್ರಿಯಾಣಿ ನಿರುದ್ಧ. ಎಲ್ಲ ಇಂದ್ರಿಯಗಳನ್ನ ನೀನು ವಶದಲ್ಲಿ ಇಟ್ಟುಕೋ. ಹಾಗೆ ಕೂತ್ಕೊಂಡಾಗ ಶುರು ಆಗೋದು ಯಾವಾಗಲೂ. ಎಲ್ಲ ಬಿಟ್ಟು ಕೂತ್ಕೊಂಡಾಗ ಆಮೇಲೆ ಶುರು ಆಗ್ತದೆ. ಇವತ್ತು ಸ್ವೀಟ್ ಏನ್ ಮಾಡ್ತಾರೆ, ಗುಲಾಬ್ ಜಾಮೂನ್ ಮಾಡ್ತಾರೋ ಬದಾಮ್ ಪುರಿ ಮಾಡ್ತಾರೆ. ಈಗ ಇಂದ್ರಿಯ ಎಲ್ಲ ಹೋಯ್ತು, ಈಗ ನೀ ಕೂತಿ, ನಿನ್ ಶರೀರ ಕೂತದ, ಆದ್ರೆ ಆಗಲೇ ಇಂದ್ರಿಯ ಎಲ್ಲೋಯ್ತು, ಜಾಮೂನ್ ಕಡೆಗೆ ಹೋಯ್ತು ಗುಲಾಬ್ ಜಾಮೂನ್. ಇವನು ಹ್ಯಾಕ್ ಕೂತ್ಕೋಬೇಕು ಅಂತಂದ್ರೆ ಇಂದ್ರಿಯಾಣಿ ನಿರುಜ್ಯ, ಹಾಗೆ ಕೂಡುವ ಪೂರ್ವದಲ್ಲಿ ಸ್ವಗುರುಂ ಪ್ರಣಮ್ಯ ಭಕ್ತ್ಯ, ನಿನ್ನ ಸದ್ಗುರುವನ್ನ ಮತ್ತು ನಿನ್ನ ಇಷ್ಟ ದೇವತೆಯನ್ನ ನಾನು ಎರಡನ್ನೂ ಸೇರಿಸ್ತೀನಿ. ಏಕೆಂದ್ರೆ ಮಂತ್ರ ನೀವು ಪಡ್ಕೋಬೇಕಾದ್ರೆ ಇಷ್ಟ ದೇವತಾ ಏನು ಅಂತ ಹೇಳಿರ್ತೀರ. ಹೀಗಾಗಿ ಇಷ್ಟ ದೇವತೆಯ ದೇವತೆಗೆ ಮತ್ತು ಸದ್ಗುರುವಿಗೆ ನಮಸ್ಕರಿಸಿ ಒಂದು ದೀಪವನ್ನು ಬೆಳಗಿ ಎರಡು ಹೂಗಳನ್ನು ಏರಿಸಿ ಆನಂತರ ಅಲ್ಲಿ ಧ್ಯಾನಕ್ಕೆ ಕೂತ್ಕೋಬೇಕು. ಹೇಗೆ ಕೂತ್ಕೋಬೇಕು? ಸುಖಾಸನಸ್ಥ ಶುಚಿಹಿ ಸಮಗ್ರೀವ ಶಿರ ಶರೀರ ವಿವಿಕ್ತ ದೇಶೇ ಅತ್ಯಾಶ್ರಮಸ್ಥ ಸಕಲೇಂದ್ರಿಯಾಣಿ ನಿರುದ್ಧ್ಯ ಭಕ್ತ್ಯಾ ಸ್ವಗುರುಂ ಪ್ರಣಮ್ಯ. ನೀನು ಕೂತ್ಕೋ. ಆಮೇಲೆ ಏನ್ ಮಾಡ್ಬೇಕು? ಹೃತ್ಪುಂಡರೀಕಂ, ಹೃದಯ ಕಮಲದ ಮಧ್ಯದಲ್ಲಿ ಇದ್ದಂತಹ ಆ ಸಚ್ಚಿದಾನಂದ ಆತ್ಮ ತತ್ವವು ನಾನೇ ಎಂದು ನೀನು ಅಲ್ಲಿ ಧ್ಯಾನಿಸತಕ್ಕದ್ದು. ಇದು ಧ್ಯಾನಕ್ಕೆ ಪ್ರವೇಶ ಮಾಡುವಾಗ ನಮಗೆ ಲಭ್ಯವಿರುವಂತಹ ಉಪನಿಷತ್ತಿನ ಮಾರ್ಗದರ್ಶನ. ಈ ಉಪನಿಷತ್ತಿನ ಮಾರ್ಗದರ್ಶನ ಮತ್ತು ಉಪದೇಶ ಸಾರದಲ್ಲಿರುವಂತಹ ರಮಣ ಮಹರ್ಷಿಗಳು ಕೊಟ್ಟಿರುವಂತಹ ಮಾರ್ಗದರ್ಶನ, ಎರಡು ಬೇರೆ ಬೇರೆನೋ ಎರಡು ಒಂದೇನೋ ಅನ್ನೋದನ್ನ ನಾವು ಅಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಆರನೇ ಶ್ಲೋಕ, ಅಚಿಂಜಮ ವ್ಯಕ್ತ ಮನಂತ ರೂಪಂ ಶಿವಂ ಪ್ರಶಾಂತ ಅಮೃತಂ ಬ್ರಹ್ಮ ಯೋನಿ ತಥಾದಿ ಮಧ್ಯಾಂತ ವಿಹೀನಮೇಕಂ ವಿಭುಂ ಚಿದಾನಂದಮರೂಪಮದ್ಭುತಂ ಅಚಿಂತ್ಯಮವ್ಯಕ್ತಮನಂತರೂಪಂ ಶಿವಂ ಪ್ರಶಾಂತಮೃತಂ ಬ್ರಹ್ಮಯೋನಿ ತಥಾದಿ ಮಧ್ಯಾಂತ ವಿಹೀನಮೇಕಂ ವಿಭುಂಚಿತಾನಂದ ಮರೂಪಮದ್ಭುತಂ.